ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಸ್ತಮಾ, ಉಬ್ಬಸ ಕಾಯಿಲೆ ಈ ಕುರಿತು ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಕವಿತಾ ಎಂ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ಡಾಕ್ಟರ್ ಕವಿತಾ ಎಂ. ಇವತ್ತಿನ ವಿಷಯ ನಿಮಗೆಲ್ಲ ತಿಳಿದಿರುವಂತೆ ಅಸ್ತಮಾ ಸಮಸ್ಯೆಗಳು ಅಥವಾ ಉಬ್ಬಸ ಅಥವಾ ದಮ್ಮು ಅಂಥೇಳಿ ಏನು ಸಾಮಾನ್ಯ ಭಾಷೆಯಲ್ಲಿ ಕರೀತಾರ ಅದು. ಆಮೇಲೆ ನಮ್ಮ ಡಾಕ್ಟರ್ ಕವಿತಾ ಎಂ ಅವರ ಕಿರುಪರಿಚಯ ನಿಮ್ಮೆಲ್ಲರಿಗಾಗಿ. ಇವರು ಮೂಲತಃ ಸಿಂಧನೂರಿನವರು. ತಮ್ಮ MBBS ಪದವಿಯನ್ನು 2014 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಳ್ಳಾರಿಯಿಂದ ಪಡೆದಿದ್ದಾರೆ ಮತ್ತು MD ಪದವಿಯನ್ನು 2018 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ನವೋದಯ ವೈದ್ಯಕೀಯ ಕಾಲೇಜು ರಾಯಚೂರಿನಿಂದ ಪಡ್ಕೊಂಡಿದ್ದಾರೆ. ಈ ಹಿಂದೆ ಬಾಗಲಕೋಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರು 2021 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ್ದಾರೆ. ಇವರು ಪ್ರಸ್ತುತ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಕವಿತಾ ಎಂ ನಮ್ಮ ಇವತ್ತಿನ SDM ಡಾಕ್ಟರ್. ಇವರು ಸೀನಿಯರ್ ರೆಸಿಡೆಂಟ್ ಶ್ವಾಸಕೋಶ ಚಿಕಿತ್ಸಾ ವಿಭಾಗ SDM ಆಸ್ಪತ್ರೆ ಧಾರವಾಡ. ಇವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಸ್ವಾಗತ. ಧನ್ಯವಾದಗಳು ಮಾಲಾ ಅವರೇ ನನ್ನ ಪರಿಚಯಕ್ಕೆ. ಅಸ್ತಮ ಇದೊಂದು ಉಸಿರಾಟಕ್ಕೆ ಸಂಬಂಧಿಸಿದ ದೀರ್ಘಾವಧಿಯ ಕಾಯಿಲೆಯಾಗಿದೆ. ಪದೇ ಪದೇ ಕೆಮ್ಮು ಬರುವುದು, ಎದೆ ಬಿಗಿತ ಮತ್ತು ಉಸಿರಾಟದ ಸಮಸ್ಯೆಗಳಂತಹ ಲಕ್ಷಣಗಳಿಂದ ಕಾಣಿಸಿಕೊಳ್ಳುತ್ತದೆ. ಇದರಲ್ಲಿ ಶ್ವಾಸನಳಿಕೆಯು ಕಿರಿದಾಗಿರುವುದರಿಂದ ಗಾಳಿಯನ್ನು ಉಸಿರಾಡಲು ಅಡೆತಡೆಯಾಗಬಹುದು. ಇದು ಸಾಮಾನ್ಯವಾಗಿ 6% ಮಕ್ಕಳಲ್ಲಿ ಮತ್ತು 2-3% ವಯಸ್ಕರಲ್ಲಿ ಕಂಡುಬರುವಂಥ ಕಾಯಿಲೆಯಾಗಿದೆ. ಈ ರೋಗಕ್ಕೆ ಇಂತಹುದೇ ಕಾರಣ ಎಂದು ಹೇಳುವುದಕ್ಕಾಗುವುದಿಲ್ಲ. ಕೆಲವೊಬ್ಬರಲ್ಲಿ ಅನುವಂಶೀಯವಾಗಿ ಬಂದರೆ ಇನ್ನು ಕೆಲವರಲ್ಲಿ ವಾಯುಮಾಲಿನ್ಯ, ಅತಿಯಾದ ಧೂಳು ಹಾಗೂ ಹೊಗೆ ಮತ್ತು ಕಾರ್ಖಾನೆಗಳಿಂದ ಬರುವ ಹೊಗೆಯಲ್ಲಿ ಅತಿ ಹೆಚ್ಚು ಕಾಲ ಕಳೆಯುವುದರಿಂದ ಸಾಧ್ಯತೆ ಇರುತ್ತದೆ. ಅದಷ್ಟೇ ಅಲ್ಲದೆ ಧೂಮಪಾನ ಮಾಡುವುದರಿಂದ ಮತ್ತು ಅತಿಯಾದ ದೇಹದ ತೂಕವನ್ನು ಹೊಂದಿರುವುದು ಕೂಡ ಈ ರೋಗ ಬರಲು ಕಾರಣವಾಗಬಹುದು. ಈ ಆಸ್ತಮಾ ರೋಗದ ಮುಖ್ಯ ಲಕ್ಷಣಗಳೆಂದರೆ ದೀರ್ಘಕಾಲದ ಕೆಮ್ಮು, ಉಬ್ಬಸ, ಎದೆ ಬಿಗಿತ, ರಾತ್ರಿ ಮಲಗುವ ವೇಳೆಗೆ ಅತಿಯಾದ ಕೆಮ್ಮು, ವ್ಯಾಯಾಮದ ನಂತರ ಅಥವಾ ಅತಿಯಾಗಿ ನಕ್ಕಾಗ ಅಥವಾ ಅತಿಯಾಗಿ ಅತ್ತಾಗ ಕೂಡ ಕೆಮ್ಮುವಿನ ತೀವ್ರತೆ ಹೆಚ್ಚಾಗಬಹುದು. ಇದರ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಕೆಲವರಲ್ಲಿ ಧೂಳು ವಾಸನೆಗಳಿಂದ ಅಲರ್ಜಿಯಾಗಿ ಲಕ್ಷಣಗಳು ಕಂಡುಬಂದರೆ ಇನ್ನು ಕೆಲವರಲ್ಲಿ ಹವಾಮಾನದ ಬದಲಾವಣೆಯಿಂದ ಶ್ವಾಸನಳಿಕೆಯಲ್ಲಿ ಸಮಸ್ಯೆ ಎದುರಾಗುತ್ತದೆ. ಹಾಗಾದರೆ ಇದನ್ನು ಪತ್ತೆ ಮಾಡಲು ವಿಧಾನಗಳಾವುವು? ರೋಗಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರ ಎದೆಯ ಕ್ಷಕಿರಣ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಇದರಿಂದ ಶ್ವಾಸಕೋಶ ಸಂಬಂಧಿತ ಸಾಂಕ್ರಾಮಿಕ ರೋಗಗಳು ಇಲ್ಲದಿರುವುದನ್ನು ಮೊದಲು ನಾವು ದೃಢಪಡಿಸಿಕೊಳ್ಳುತ್ತೇವೆ. ನಂತರ ಶ್ವಾಸಕೋಶದ ಕ್ರಿಯಾ ಪರೀಕ್ಷೆಯನ್ನು ನಡೆಸಿ ಅಸ್ತಮಾ ಕಾಯಿಲೆಯನ್ನು ದೃಢಪಡಿಸಿಕೊಳ್ಳುತ್ತೇವೆ. ಕೆಲವು ಬಾರಿ ರಕ್ತ ಮತ್ತು ಚರ್ಮದ ಮೇಲೆ ಅಲರ್ಜನ್ಗಳನ್ನು ಪತ್ತೆ ಹಚ್ಚಲು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಈ ಪರೀಕ್ಷೆಗಳನ್ನು ವೈದ್ಯರು ಆಯ್ದ ರೋಗಿಗಳಿಗೆ, ಅಂದರೆ ಇಮ್ಯುನೋಥೆರಪಿ ಒಳಪಡಿಸುವವರಿಗೆ ಮಾತ್ರ ಮಾಡಲಾಗುತ್ತದೆ. ಹಾಗಾದರೆ ಈ ರೋಗವನ್ನು ಗುಣಪಡಿಸಬಹುದೇ ಮತ್ತು ಇದಕ್ಕೆ ಇರುವ ಚಿಕಿತ್ಸಾ ವಿಧಾನಗಳಾವುವು? ಸಂಪೂರ್ಣವಾಗಿ ಆಸ್ತಮಾ ಕಾಯಿಲೆಯನ್ನು ಗುಣಪಡಿಸಲಾಗದು, ಆದರೆ ಖಂಡಿತವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಕಾಯಿಲೆಯ ಗಂಭೀರತೆಯ ಆಧಾರದ ಹಾಗೂ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವ ಲಕ್ಷಣಗಳ ಆಧಾರದ ಮೇಲೆ ನಾವು ಚಿಕಿತ್ಸೆಯನ್ನು ಕೊಡುತ್ತೇವೆ. ಆಸ್ತಮಾ ರೋಗಕ್ಕೆ ಇನ್ಹೇಲರ್ಗಳ ಬಳಕೆಯೇ ಯೋಗ್ಯವಾದ ಚಿಕಿತ್ಸೆಯಾಗಿದೆ. ಇದರ ಬಳಕೆಯಿಂದ ಔಷಧವು ಬೇರೆ ಅಂಗಾಂಗಗಳಿಗೆ ಸೇರದೆ ರೋಗವಿರುವ ಶ್ವಾಸಕೋಶದ ಭಾಗಕ್ಕೆ ಮಾತ್ರ ತಲುಪುವುದರಿಂದ ಇದಕ್ಕಿರುವ ಅಡ್ಡಪರಿಣಾಮಗಳು ಅತಿವಿರಳ. ಇದರ ಜೊತೆಗೆ ರೋಗದ ತೀವ್ರತೆಯ ಅನುಗುಣವಾಗಿ ಬೇರೆ ಬೇರೆ ಔಷಧಿಗಳನ್ನು ನಾವು ನೀಡುತ್ತೇವೆ. ರೋಗಿಗೆ ಇರುವ ಅಲರ್ಜಿಗಳನ್ನು ಪತ್ತೆ ಹಚ್ಚಿದಾಗ ಅತಿ ಕಡಿಮೆ ಅಲರ್ಜನ್ಗಳು ಕಂಡುಬಂದಲ್ಲಿ ಅಂತಹ ರೋಗಿಗಳಿಗೆ ಇಮ್ಯುನೋಥೆರಪಿಗಳಂತಹ ಚಿಕಿತ್ಸೆ ವಿಧಾನಗಳು ಕೊಡಲಾಗುತ್ತದೆ. ಇದರಿಂದ ಪದೇ ಪದೇ ಹೆಚ್ಚಾಗುವ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಇದರ ಜೊತೆ ಸತತವಾಗಿ ಮಾಡುವ ಯೋಗ, ಶ್ವಾಸಕೋಶದ ವ್ಯಾಯಾಮಗಳಿಂದ ಶ್ವಾಸಕೋಶದ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಮತ್ತು ನಾವು ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಒಂದು ವೇಳೆ ರೋಗವನ್ನು ಸರಿಯಾದ ವೇಳೆ ಪತ್ತೆ ಹಚ್ಚದೆ ಹೋದರೆ ಮತ್ತು ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳದೆ ಹೋದರೆ ಪದೇ ಪದೇ ಆಸ್ತಮಾ ಕಾಯಿಲೆಯ ತೀವ್ರತೆ ಹೆಚ್ಚಾಗಿ ದೇಹದಲ್ಲಿ ಆಮ್ಲಜನಕದ ಕೊರತೆಯಿಂದ ಆಸ್ಪತ್ರೆಗಳಲ್ಲಿ ದಾಖಲಾಗಬಹುದಾಗಿದೆ. ಆದ್ದರಿಂದ ತಜ್ಞ ವೈದ್ಯರ ಸಲಹೆಯಂತೆ ಆಸ್ತಮಾ ರೋಗವನ್ನು ದೃಢಪಡಿಸಿಕೊಂಡು ಸರಿಯಾದ ಚಿಕಿತ್ಸೆಯನ್ನು ಪಡೆಯುವುದು ಅತ್ಯವಶ್ಯಕವಾಗಿದೆ. ನಮ್ಮ ಶ್ವಾಸಕೋಶ ವಿಭಾಗ ಎಸ್ಟಿಎಂ ಧಾರವಾಡದಲ್ಲಿ ಹೊರ ರೋಗಿ ವಿಭಾಗ ಬೆಳಿಗ್ಗೆ 9-5 ಗಂಟೆಯವರೆಗೆ ವಾರದಲ್ಲಿ 6 ದಿನ ಚಾಲನೆಯಲ್ಲಿರುತ್ತದೆ. ನಮ್ಮ ಎಸ್ಡಿಎಂ ಆಸ್ಪತ್ರೆಯ ಎಲ್ಲ ವಿಭಾಗಗಳು ಪರಿಪೂರ್ಣವಾಗಿ ಮಟ್ಟದಲ್ಲಿ ಆರೋಗ್ಯ ಸೇವೆ ಸಲ್ಲಿಸಲು ಸದಾ ನಿಮಗಾಗಿ ತೆರೆದಿರುತ್ತವೆ. ಹಾಗೆ ಎಸ್ಟಿಎಂ ಡೆಂಟಲ್ ಆಸ್ಪತ್ರೆ ಬೆಳಿಗ್ಗೆ 9-5 ರವರೆಗೆ ಇರುವ ಸ್ಪೆಷಲ್ ಕ್ಲಿನಿಕ್ ಅನ್ನು ಏಪ್ರಿಲ್ ತಿಂಗಳಿಂದ ರಾತ್ರಿ 8 ಗಂಟೆಯವರೆಗೂ ವಿಸ್ತರಿಸುತ್ತಿದ್ದೇವೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿ. ಧನ್ಯವಾದಗಳು. ಕೇಳಿದ್ರಲ್ಲ, ಡಾಕ್ಟರ್ ಕವಿತಾ ಅವರು ಬಹಳ ಸಮರ್ಪಕವಾಗಿ ಈ ವಿಷಯದ ಬಗ್ಗೆ ಮಾಹಿತಿಗಳನ್ನು ಕೊಟ್ಟರು. ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂತ ಹೇಳಿದರೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು. ಈಗ ನಮ್ಮ ಮೊದಲನೇ ಕಾಲರ್. ಹಾಂ, ಕರೆಯಲ್ಲಿ ತೊಂದರೆ ಉಂಟಾಯಿತು. ಹಲೋ, ಆತ್ಮೀಯ ಕೇಳುಗರೇ, ನೀವು ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಹಲೋ, ಡಾಕ್ಟರ್ ಕವಿತಾ ಅವರೇ, ಈಗ ಸಾಮಾನ್ಯವಾಗಿ ಧಮ್ಮು ಅಂತ ಕೂಡ ಈ ಕಾಯಿಲೆಗೆ ಹೆಸರದ. ಹೌದು. ಇದು ಏನು ವಾತಾವರಣದೊಳಗೆ ಏನು ಬದಲಾವಣೆ ಆಗ್ತವ, ಅದಕ್ಕೂ ಮತ್ತು ಈ ಕಾಯಿಲೆಯ ತೀವ್ರತೆಗೂ ಏನು ಸಂಬಂಧ ಐತೇನು? ಈಗ ಸಮರದ ಕೆಲವರಿಗೆ ಸಮಸ್ಯೆ ಕಮ್ಮಿ, ಅಂದರೆ ಬೇಸಿಗೆ ಕಾಲದಲ್ಲಿ. ಈ ಚಳಿಗಾಲದಲ್ಲಿ ಮಳೆ ಬಿದ್ದಾಗ, ತಂಪಾದ ಗಾಳಿ ಬೀಸಿದಾಗ ಸ್ವಲ್ಪ ಮಂದಿಗೆ ತೊಂದರೆ ಆಗ್ತದೆ, ಇದು ಯಾಕೆ ಅಂತ. ಓಕೆ, ಇದನ್ನು ತಿಳಿದುಕೊಳ್ಳಬೇಕಾದ್ರೆ ಅಸ್ತಮಾ ಅಂದರೆ ಏನು ಅಂತ ನಮಗೆ ಸ್ವಲ್ಪ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಲು ಇಷ್ಟಪಡ್ತೇನೆ ನಾನು. ಇವಾಗ ಅಲರ್ಜನ್ ಅಂತ ಏನು ಕರಿತೀವಿ ಅಂದರೆ, ಆ ರೋಗಿಗೆ ಯಾವುದರಿಂದ ಆತಗೆ ಅಸ್ತಮಾದ ರೋಗ ಲಕ್ಷಣಗಳು ಭಾಳ ಕಾಣಿಸಿಕೊಳ್ಳುತ್ತವೆ ಅದಕ್ಕೆ ಅಲರ್ಜನ್ ಅಂತ ಕರಿತೀವಲ್ಲ, ಅದು ನಮ್ಮ ಶ್ವಾಸಕೋಶದ ರೋಗಿಯ ಶ್ವಾಸಕೋಶದಲ್ಲಿ ಹೋದಾಗ ಅಲ್ಲಿ ಮಾಸ್ಟ್ ಸೆಲ್ಸ್ ಅಂತ ಒಂದು ಇರುತ್ತೆ, ಅವು ಡಿಸ್ಟೆಬಿಲೈಸ್ ಆಗಿಬಿಟ್ಟು ಅಲ್ಲಿ ಅದರೊಳಗೆ ಇರೋಂತಹ ಕೆಮಿಕಲ್ ಮೀಡಿಯೇಟರ್ ರಿಲೀಸ್ ಆಗುತ್ತೆ, ಅದರಿಂದ ಅಲ್ಲಿ ಇನ್ಫ್ಲಮೇಷನ್ ಆಗಿ ಶ್ವಾಸನಾಳಗಳ ಸೈಜ್ ಗಾತ್ರ ಕಡಿಮೆ ಆಗುತ್ತೆ, ಆದ ಕಾರಣ ರೋಗಿಗೆ ಉಸಿರಾಟಕ್ಕೆ ಅಡೆತಡೆ ಉಂಟಾಗುತ್ತದೆ. ಸೊ ಇದು ಮಾಸ್ಟ್ ಸೆಲ್ ಡಿಸ್ಟೆಬಿಲೈಸ್ ಆಗಬೇಕಂದ್ರೆ ಅಲರ್ಜನ್ ಬೇಕು. ಇವನ್ ಏನಂತ ಹೇಳ್ತೀವಿ, ತಣ್ಣನೆ ಗಾಳಿ, ಓಕೆ, ಆಮೇಲೆ ಧೂಮಪಾನ, ಓಕೆ, ಅತಿಯಾದ ಧೂಳ. ಕವಿತಾ ಅವರೇ, ನಾವು ಈಗ ಕರೆಗಳು ಬಹಳ ಬರ್ತಾ ಇವೆ, ನೀವು ಇದನ್ನ ಮುಂದುವರಿಸಬಹುದು, ನಾವು ಒಂದು ಕರೆ ತಗೊಂಡ್ಬಿಡ್ತೀವಿ. ಆಯ್ತು, ಆಯ್ತು. ಹಲೋ ಅವರಿಗೆ 16,000. ಹಲೋ ಹಲೋ ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಡಾಕ್ಟರ್ ಕವಿತಾ ಅವರು, ನೀವು ಹೇಳುವಂತ ಮಾಹಿತಿಯನ್ನು ಈಗ ಮುಂದುವರಿಸಬಹುದು. ಓಕೆ, ಅದೇ ಹೇಳ್ತಾ ಇದ್ನಲ್ಲ, ಸೊ ಆ ಥರ ಅಲರ್ಜನ್ಗೆ ಎಕ್ಸ್ಪೋಜರ್ ಆದಾಗ ರೋಗಿ ಆತಗೆ ರೋಗ ಲಕ್ಷಣಗಳು ಕಂಡು ಬರುವ ಸಂಭಾವನೆ ಇರುತ್ತದೆ. ಓಕೆ, ಆ ಒಂದು ತಣ್ಣನೆ ಗಾಳಿಗೆ ರೋಗಿ ಎಕ್ಸ್ಪೋಜರ್ ಆದಾಗ, ಅಥವಾ ಧೂಮಪಾನು, ಅಥವಾ ಅತಿಯಾದ ಧೂಳು, ಓಕೆ ಡಸ್ಟ್ ಅಂತ ಏನು ಕರಿತೀವಿ, ಮನೆಯಲ್ಲಿರುವ ಡಸ್ಟ್ ಧೂಳಕ್ಕೆ ಕೂಡ ರೋಗಿ ಆತ ಎಕ್ಸ್ಪೋಜರ್ ಆದಾಗ ಕೂಡ ಈ ಲಕ್ಷಣಗಳು ಕಂಡುಬರುತ್ತದೆ. ಇದಲ್ಲದೆ ಅತಿಯಾದ ತೂಕ, ಆಮೇಲೆ ಕೆಲವು ವೈರಲ್ ಇನ್ಫೆಕ್ಷನ್ಗಳಿಂದನೂ ಈ ರೋಗದ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹೇಳ್ರಿ. ನಮಸ್ಕಾರ ಡಾಕ್ಟರ್ ಮೇಡಮ್. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್, ಹೇಳಿ. ನಂದು ಎರಡು ಪ್ರಶ್ನೆ ಇದು. ಡಿಫ್ರೆನ್ಸಿಯೇಷನ್ ಹೇಳ್ಬೇಕು, ಕಾರ್ಡಿಯಕ್ ಅಸ್ತಮಾ ಮತ್ತು ಬ್ರಾಂಕಿಯಲ್ ಅಸ್ತಮಾ, ಇದರ ಡಿಫ್ರೆನ್ಸ್ ಏನಿದೆ? ಎರಡನೇದು ಸ್ಟೀರಾಯ್ಡ್ ತಗೋತಾರ, ವೈಸೋಲಮ್ ಸ್ಟೀರಾಯ್ಡ್ ತಗೋತಾರಲ್ಲ, ಹೌದು ಸರ್, ಅದು ಮ್ಯಾಲಿನ ಮೇಲೆ ತಗೊಂಡ್ರೆ, ನೆಬಲೈಸರ್ ತಗೊಂಡ್ರೆ ಚಲೋ, ಇಲ್ಲಿ ಮ್ಯಾಲಿನ ಮೇಲೆ ತಗೊಂಡ್ರೆ ಇಂಟೇಕ್ ತಗೊಂಡ್ರೆ ಡ್ಯಾಮೇಜ್ ಮಾಡ್ತದೇನು? ಎರಡನೇ ಪ್ರಶ್ನೆ. ಮೂರನೇದಂದ್ರೆ ಈ ಫಾರಿನ್ ದ ಜೆನೆಟಿಕ್ ಇಂಜಿನಿಯರಿಂಗ್ ಹೆರಿಡಿಟರಿ ಬರೋ ಅಸ್ತಮಾ ಕಡಿಮೆ ಮಾಡಬಹುದೇನಂತ ಕೆಲವು ಎಕ್ಸ್ಪೆರಿಮೆಂಟ್ ನಡೆದಾವ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ಯಾವ ಅಂತ ಹೇಳಿ ಡಾಕ್ಟರ್. ಅದಕ್ಕಿಂತ ಮುಂಚೆ ನೀವು ಎಲ್ಲಿಂದ ಕರೆ ಮಾಡ್ತೀರಿ, ನಿಮ್ಮ ಹೆಸರು ಹೇಳಬೇಕು. ಧ್ರುವ, ಬಾಗಲಕೋಟೆ ಮೇಡಮ್. ಧ್ರುವ ಅವರು ಬಾಗಲಕೋಟೆಯಿಂದ. ಓಕೆ ಸರ್. ಸರ್, ಇದು ಬ್ರಾಂಕೆಲ್ ಅಸ್ತಮಾ ನಾನು ಆಲ್ರೆಡಿ ಹೇಳಿದಂತೆ ಅದು ಶ್ವಾಸನಾಳಗಳ ಗಾತ್ರವನ್ನು ಅದು ಕಡಿಮೆ ಮಾಡಿಬಿಟ್ಟು ರೋಗಿಗೆ ಆ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಈ ಕಾರ್ಡಿಯಕ್ ಅಸ್ತಮಾದಲ್ಲಿ ಏನಾಗುತ್ತೆ ಅಂತಂದರೆ, ಕಾರ್ಡಿಯಕ್ ಅಂದರೆ ಹಾರ್ಟಿನ ಓಕೆ ಕೆಪಾಸಿಟಿ, ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಏನು ಹೇಳ್ತೀವಲ್ಲ, ಅದು ಕಡಿಮೆ ಆಗಿಬಿಟ್ಟು ಅದು ಶ್ವಾಸಕೋಶದಲ್ಲಿ ನೀರು ತುಂಬುವ ಸಾಧ್ಯತೆಯಿಂದ ಆ ನೀರು ಶ್ವಾಸನಾಳಗಳ ಗಾತ್ರವನ್ನು ಕಡಿಮೆ ಮಾಡಿ ಆತಗೆ ಆ ವ್ಯಕ್ತಿಗೆ ಅಥವಾ ರೋಗಿಗೆ ಆ ಸೇಮ್ ಅಂದರೆ ಬ್ರಾಂಕೆಲ್ ಅಸ್ತಮಾ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತಾನೆ ರೋಗಿ ಅದೇ ಥರ ಇರುತ್ತದೆ. ಓಕೆ ಸರ್, ಓಕೆ ಸರ್, ಸರ್ ಅದೇ ಸರ್, ಹಾಂ ಸರ್, ಹಾಂ ಸರ್, ನೆನಪಿದೆ ಸರ್ ನಿಮ್ಮ ಪ್ರಶ್ನೆ. ಸರ್, ಸ್ಟಿರಾಯ್ಡ್ಸ್ ಯಾವಾಗಲೂ ಸಿಸ್ಟಮಿಕ್ ಸ್ಟಿರಾಯ್ಡ್ಸ್ ಅಂತ ಕರಿತೀವಿ, ಅದು ಟ್ಯಾಬ್ಲೆಟ್ಸ್ ಮುಖಾಂತರ ಆದರೂ ಕೊಡ್ಬೋದು ಅಥವಾ ನಾವು ಇಂಜೆಕ್ಷನ್ ಮುಖಾಂತರವಾದರೂ ಕೊಡ್ಬೋದು. ಅದು ಭಾಳ ಹೆಚ್ಚಿಗೆ ಬಳಸುವುದರಿಂದ ರೋಗಿಯ ಮೇಲೆ ಅಡ್ಡ ಪರಿಣಾಮಗಳು ಭಾಳಷ್ಟು ಸರ್. ಅದೇ ನಾವು ಇನ್ಹೇಲೇಷನಲ್ ಸ್ಟಿರಾಯ್ಡ್ಸ್ ಅಂದರೆ ಏನು ಸರ್? ಅದು ಇನ್ಹೇಲೇಷನಲ್ ಸ್ಟಿರಾಯ್ಡ್ ಅದು ಶ್ವಾಸಕೋಶದ ಮೇಲೆ ಮಾತ್ರ ಪರಿಣಾಮಕಾರಿಯಾಗಿರುತ್ತದೆ. ಅದರಿಂದ ಸಿಸ್ಟಮಿಕ್ ಸೈಡ್ ಎಫೆಕ್ಟ್ಸ್ ಅಂದರೆ ಸಿಸ್ಟಮಿಕ್ ಅಡ್ಡ ಪರಿಣಾಮಗಳು ಭಾಳ ಕಡಿಮೆ ಇರುತ್ತೆ. ಸರ್, ಅದು ಅಸ್ತಮಾ ಸಲುವಾಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ. ಅದು ಏನಂದರೆ ಬೇರೆ ಕಾಯಿಲೆಯಿಂದ ಶ್ವಾಸಕೋಶ ಕಂಪ್ಲೀಟಾಗಿ ಡ್ಯಾಮೇಜ್ ಆದಾಗ, ಬಲಭಾಗ ಶ್ವಾಸಕೋಶ ಅಥವಾ ಎಡಭಾಗ ಶ್ವಾಸಕೋಶ ಯಾವುದಾದ್ರೂ ಒಂದು ಡ್ಯಾಮೇಜ್ ಆದಾಗ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಬಟ್ ಇದು ಬ್ರಾಂಕಿಯಲ್ ಅಸ್ತಮದಲ್ಲಿ ಮಾಡಲ್ಲ ಸರ್. ಬ್ರಾಂಕಿಯಲ್ ಅಸ್ತಮದಲ್ಲಿ ಭಾಳ ಸೀವಿಯರ್ ಫಾರ್ಮ್ ಅಂದರೆ ಅತಿಯಾದ ತೀವ್ರ ಕಾಯಿಲೆಯಲ್ಲಿ ಬ್ರಾಂಕಿಯಲ್ ಥರ್ಮೋಪ್ಲಾಸ್ಟಿ ಅಂತ ಒಂದು ಪ್ರೊಸೀಜರ್ ಇದೆ, ಅದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ ಈ ಕರ್ನಾಟಕದಲ್ಲಿ ಕೂಡ. ಅದರಿಂದ ರೋಗಿಗೆ ಬೆನಿಫಿಟ್ ಸಿಗುತ್ತೆ ಸರ್. ಧ್ರುವ ಅವರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರಬಹುದು. ಇನ್ನು ಮುಂದಿನ ಕಾಲರ್. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಬಾಗಲಕೋಟೆ ನವನಾರದಿಂದ ಮಹೇಶ್ ಮಿರೇಜ್ಕರ್. ಮಹೇಶ್ ಅವರು, ಓಕೆ ಮೇಡಮ್. ಮಹೇಶ್, ನಿಮ್ಮ ಪ್ರಶ್ನೆ ಕೇಳ್ರಿ. ಮೇಡಮ್, ನಮಗೇನು ಅಸ್ತಮಾ ಇಲ್ಲ, ಆದರೂ ಮೇಡಮ್ ನಾವು ಬಾತ್ರೂಮ್ ಗೀತ್ರ ಹೋಗಿ ಬಂದಾಗ ಶ್ವಾಸಕೋಶದಲ್ಲಿ ಉಸಿರು ನಿಂತಂಗೆ ಆಕೈತಿ ಮೇಡಮ್ ನನಗೆ. ಓಕೆ ಓಕೆ, ಫೈನ್. ಯಾಕಂದ್ರೆ ಮೇಡಮ್ ಅದು ಎಲ್ಲೇ ನಾವು ಬಾತ್ರೂಮ್ ಹೋದ್ರೆ ಎಲ್ಲೇ ಹೋಗ್ರಿ, ಬಂದ್ಕೊಂಡು ಒಂದು ನಿಮಿಷ ಆದರೂ ಸ್ವಲ್ಪ ಉಸಿರು ನಿಂತಂಗೆ ಆಕೈತಿ ಮೇಡಮ್. ಇದಕ್ಕೆ ಹಿಂಗೆ ಆಕೈತಿ ಅನ್ನೋದು ಗೊತ್ತಾಗ್ತದೆ. ಅಂದರೆ ಕೆಮ್ಮು ಆ ಥರ ಏನು ಬರುವುದಿಲ್ಲ ನಿಮಗೆ? ಅದಕ್ಕೆ ನಾವು ಎಕ್ಸರ್ಷನಲ್ ಡಿಸ್ಪ್ನಿಯಾ ಅಂತ ಕರಿತೀವಿ ಮೆಡಿಕಲ್ ಟರ್ಮ್ ಅಲ್ಲಿ. ಸೊ ಅದು ಬಹಳ ಕಾರಣಗಳಿಂದ ಆಗುತ್ತದೆ, ಬರೇ ಶ್ವಾಸಕೋಶ ಸಂಬಂಧಿತ ಅಲ್ಲ, ಈವನ್ ಹಾರ್ಟ್ ಕಾರಣಗಳಿಂದ, ಕಿಡ್ನಿ ಪ್ರಾಬ್ಲಮ್ಗಳಿಂದ, ಹೊಟ್ಟೆಯಲ್ಲಿ ನೀರು ತುಂಬಿದುಕೊಂಡ ಕಾರಣಗಳಿಂದನೂ, ಅತಿಯಾದ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಕೂಡ ಈ ತರ ಎಕ್ಸರ್ಷನಲ್ ಡಿಸ್ಪ್ನಿಯಾ ಆಗೋ ಚಾನ್ಸಸ್ ಇರುತ್ತದೆ. ಓಕೆ ಮೇಡಮ್, ಓಕೆ. ಹಾಂ, ಸೊ ಆಗೋಸ್ಕರ ನೀವು ಎಲ್ಲ ಪರೀಕ್ಷೆಗಳಿಗೆ ಒಳಗೊಳ್ಬೇಕು. ಸೊ ನೀವು ಒಂದು ಸಲ ನಮ್ಮ ವಿಭಾಗಕ್ಕೆ ಬಂದರೆ, 12 ನಂಬರ್ ಒಪಿಡಿಗೆ ಬಂದರೆ, ನಾವು ಅದಕ್ಕೆ ತಕ್ಕ ಮಟ್ಟಿಗೆ ಪರೀಕ್ಷೆಗಳು ಮಾಡಿ ನಾವು ಯಾಕಾಗತ್ತೆ ಅಂತ ನಾವು ಇದು ಮಾಡಬಹುದು, ನಿಮಗೆ ಚಿಕಿತ್ಸೆ ಕೊಡಲಾಗುವುದು. ಹಲೋ ಹಲೋ ಹಲೋ ಮೇಡಮ್, ನಿಮ್ಮ ರೇಡಿಯೋ ಸೆಟ್ ದೂರಿಟ್ಟು ಪ್ರಶ್ನೆಯನ್ನ ಕೇಳ್ರಿ. ನಮಸ್ಕಾರ ಮೇಡಮ್, ನಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಶಿರೋಳದಿಂದ ನೇಮಿತ ಕೇಳುವಾಗ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಉದಯ್ ಅವರು, ಕೇಳ್ರಿ ನಿಮ್ ಪ್ರಶ್ನೆ. ಈಗ ಅಸ್ತಮಾ ಪೂರ್ಣ ಗುಣಮುಖ ಪಡಿಸಲು ಆಗೋದಿಲ್ಲ ಅಂತಂದ್ರೆ ಮೇಡಮ್ ಅವರು ಪೇಟಿಕೆ ಒಳಗ? ಹೌದ್ ಸರ್, ಹೌದ್ ಸರ್, ಹೇಳಿ. ಅದಕ್ಕೆ ಯಾಕೆ ಅಂತ ನಮ್ಮ ಕೇಳುವವರಿಗೆ ಗೋಸ್ಕರ ಕೇಳತ್ತೇನ್ರಿ ಪ್ರಶ್ನೆ. ಇದನ್ನ ಅವರಲ್ಲಿ ಏರ್ವೇ ಹೈಪರ್ ರೆಸ್ಪಾನ್ಸಿವ್ನೆಸ್ ಅಂತ ಹೇಳ್ತೀವಿ. ಅವರದ್ದು ಶ್ವಾಸನಾಳಗಳು ನಮ್ದು ನಾರ್ಮಲ್ ಜನಗಳ ತರ ಇರೋದಿಲ್ಲ. ಅವರಿಗೆ ಕೆಲವೊಂದು ಧೂಳು, ದಮ್ಮು, ಧೂಮಪಾನ, ಹೊಗೆ, ಇನ್ನು ಮುಂತಾದ ಅಲರ್ಜನ್ಗಳಿಗೆ ಸ್ವಲ್ಪ ಅವರು ಎಕ್ಸ್ಪೋಜರ್ ಆದರೂ ಕೂಡ ಅವರಲ್ಲಿ ಈ ತರ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂದ್ರೆ ಅದು ಶ್ವಾಸನಾಳಗಳ ಕಿರಿದಾಗುವಿಕೆ ಆಗುತ್ತೆ. ಆದ ಕಾರಣ ಅದು ಸಂಪೂರ್ಣ ಗುಣಮುಖ ಮಾಡುವುದಕ್ಕಾಗುವುದಿಲ್ಲ ಸರ್. ಅದನ್ನು ಜಸ್ಟ್ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅಲ್ಲ ಮೇಡಮ್, ಈಗ ಈಗಿನ ತಂತ್ರಜ್ಞಾನ ಭಯಂಕರ ಇದೆ, ಅದಕ್ಕೆ ನೀವು ಆಗುವುದಿಲ್ಲ ಅಂದ್ರಲ್ಲ, ಅದಕ್ಕೆ ನಾ ಕೇಳಬೇಕಾಯ್ತು. ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಸರ್, ಅದಕ್ಕೆ ಟ್ರೀಟ್ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಟ್ರೀಟ್ ಮಾಡಕ್ ಆಗುವುದಿಲ್ಲ. ನಿಯಂತ್ರಣ ಮಾಡೋರು ಅಷ್ಟೇ. ಹೌದು, ಆಯ್ತು, ಥ್ಯಾಂಕ್ ಯು ಮೇಡಮ್. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಎಲ್ಲಿಂದ ಕರೆ ಮಾಡ್ತೀರಿ, ತಮ್ಮ ಹೆಸರು ಹೇಳ್ರಿ? ಚಿಕ್ಕೋಡಿ ತಾಲೂಕು ಜೋರ್ಕೋಳಿಂದ ಬೀರಪ್ಪ ಸವದತ್ತಿ ಅಂತ ಮಾತಾಡುದು ಮೇಡಮ್. ಬೀರಪ್ಪ ಅವರ ಪ್ರಶ್ನೆ ಕೇಳ್ರಿ, ಹೇಳಿ. ಬೀರಪ್ಪ, ಎರಡು ಕಣ್ಣುಗಳು ಪರಿಚಕೊಂಡು ಅದರಿಂದ ಹೊಲಸು ತೆಗೆದಾಗ ಮತ್ತ ಹಿಂಗೆಲ್ಲ ರಾತ್ರಿ ಹೊತ್ತಿನಾಗ ಎದಿ ಸೀಟಿ ಹೊಡೆದಂಗೆಲ್ಲ ಸೌಂಡ್ ಎದಿ ಸೈ ಸೈ ಅಂತ ಬರುತ್ತೆ, ಉಸಿರು ಗಟ್ಟದಂಗೆ ಆಗುತ್ತೆ, ಅದು ಏನು ಕಾರಣ ಅಂತ ಕೇಳಿ. ಹೌದು ಭೀಮಪ್ಪ ಅವರೇ, ಮೋಸ್ಟ್ಲಿ ನಿಮಗೆ ಅಸ್ತಮ ಕೂಡ ಇರಬಹುದು. ಓಕೆ, ಆದ ಕಾರಣ ನೀವು ಕೆಮ್ಮ ಏನಾದರೂ ಇದೇನಾ? ಕೆಮ್ಮು ಬಹಳ ಇರಂಗಿಲ್ಲ ಅಷ್ಟೊಂದು. ಓಕೆ ಓಕೆ, ಒಂದ್ಸಲ ನಮ್ಮ ವಿಭಾಗಕ್ಕೆ ಬರ್ರಿ, ಬಂದು ಹೋಗಕ್ ಸಾಧ್ಯವಾದ್ರೆ ಬರ್ರಿ ಧಾರವಾಡ ಎಸ್ ಡಿ ಎಂ ಶ್ವಾಸಕೋಶ ವಿಭಾಗಕ್ಕೆ. ನಿಮಗೆ ಪಿ ಎಫ್ ಟಿ ಅಂತ ಕರಿತೀವಿ. ಓಕೆ, ಶ್ವಾಸಕೋಶದ ಕ್ರಿಯಾ ಪರೀಕ್ಷೆ ಮಾಡಿದರೆ ಅದು ಆಸ್ತಮಾನ ಹೌದಾ ಅಲ್ಲ ನಾವು ತೀರ್ಮಾನ ಮಾಡಬಹುದು ಮತ್ತು ಅದನ್ನು ಗುಣಪಡಿಸಿ. 3 ತಾಸುಗಳ ಕಾಲ ಏನಾಗುತ್ತಂದ್ರೆ ಬರೀ ಅದು ಕಪ್ಪ ತುಂಬದಂಗ ಆಗಿ ಅದನ್ನ ಅದೆಲ್ಲ ಹೋಗೋ ತನಕ ಬರೀ ಹಂಗೆ ತ್ರಾಸ. ಹೌದು ಹೌದು, ಆಸ್ತಮ ರೋಗಿಗೆ ಇದೇ ಮೊದಲ ಲಕ್ಷಣ ಕೂಡ ಇರಬಹುದು. ಡಾಕ್ಟರ್, ನೀವು ಹೇಳಿದ್ರಿ ಆಸ್ತಮಾ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸಲು ಆಗದೆ ಹೋದ್ರು ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ. ಈ ನಾ ಇನ್ನೊಮ್ಮೆ ಕೇಳ್ತೀನಿ, ನಿಯಂತ್ರಣದಲ್ಲಿ ಇಟ್ಕೊಳ್ಳುವಕ್ಕೆ ಇರುವಂತಹ ಚಿಕಿತ್ಸೆಗಳು ಯಾವುವು? ಆಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಇರುವಂತಹ ಚಿಕಿತ್ಸೆಗಳು ಯಾವ್ಯಾವು ಅಂತ ಹೇಳಬೇಕು. ಓಕೆ, ನಾವು ಫಸ್ಟ್ ಏನು ಮಾಡ್ತೀವಿ, ಆಸ್ತಮ ಪತ್ತೆ ಹಚ್ಚಲು ಫಸ್ಟ್ ಪಿ ಎಫ್ ಟಿ ಅದು ಕ್ರಿಯಾ ಪರೀಕ್ಷೆಯನ್ನು ಮಾಡ್ತೀವಿ. ಆಸ್ತಮ ಅಂತ ರೋಗಿಗೆ ಅದು ಡಯಾಗ್ನೋಸ್ ಆದಮೇಲೆ ಅದು ಯಾವುದು ಮಟ್ಟಿಗೆ ಇದೆ, ಅದು ಕಡಿಮೆ ಪ್ರಮಾಣದಲ್ಲಿದೆಯಾ ಅಥವಾ ಮಾಡ್ರೇಟಲ್ಲಿದೆಯಾ ಅಥವಾ ಅತಿ ಹೆಚ್ಚು ಆಗಿದೆಯಾ ಅಂತ, ಅದ್ರ ಮೇಲೆ ನಾವು ಇನ್ಹೇಲರ್ ಡಿವೈಸಸ್ನ ಕೊಡ್ತೀವಿ. ಇನ್ಹೇಲರ್ ಡಿವೈಸಸ್ ಬಂದ್ಬಿಟ್ಟು ಎಮ್ ಡಿ ಐ ಥರನೂ ಇರುತ್ತೆ ಆ್ಯಂಡ್ ಡಿ ಪಿ ಐ ಡ್ರೈ ಪೌಡರ್ ಇನ್ಹೇಲರ್ ಫಾರ್ಮಲ್ಲೂ ಇರುತ್ತೆ. ಆ ರೋಗಿಗೆ ಯಾವುದು ಕಂಫರ್ಟೇಬಲ್ ಉತ್ತಮವಾಗುತ್ತೋ ಅದು ನಾವು ಪ್ರಿಸ್ಕ್ರೈಬ್ ಮಾಡಿ ಕೊಡ್ತೀವಿ. ಮೇಡಮ್, ನಾನು ಇಲ್ಲೇ ಒಂದು ನಿಮಿಷ ನಿಮ್ಮನ್ನು ತಡೀತೀನಿ, ಒಂದು ಸೆಕೆಂಡು. ಏನಂತ ಹೇಳಿದರೆ ಈ ಡಿವೈಸ್ ಏನಿದೆ ಇನ್ಹೇಲರ್, ಎಲ್ಲ ಆಸ್ತಮಾ ಕಾಯಿಲೆ ಇದ್ದವ್ರಿಗೂ ಬೇಕಾ, ಇನ್ನು ಕೆಲವ್ರಿಗಷ್ಟೇ ನೀವು ಇದನ್ನು ಕೊಡ್ತೀರಾ? ಅಸ್ತಮಾ ಅಂತ ಡಯಾಗ್ನೋಸ್ ಆದಮೇಲೆ ಬೇಕಾಗುತ್ತೆ ಮೇಡಮ್. ಅದು ಸ್ಟೆಪ್ ವೈಸ್ ಅಪ್ರೋಚ್ ಅಂತ ಕರಿತೀವಿ. ಆ ರೋಗಿಯ ರೋಗ ಲಕ್ಷಣಗಳು ಎಷ್ಟರ ಮಟ್ಟಿಗೆ ಬರುತ್ತದೆ ಆ ಅನುಸಾರವಾಗಿ ನಾವು ಅವರು ಎಷ್ಟು ದಿನದಲ್ಲಿ ಎಷ್ಟು ಟೈಮ್ ಬಳಸಬೇಕು ಅಥವಾ ಅಸ್ತಮಾ ರೋಗ ಲಕ್ಷಣಗಳು ಬಂದಾಗ ಮಾತ್ರ ಬಳಸಬೇಕಾ ಅಥವಾ ರೆಗ್ಯುಲರ್ ಆಗಿ ಬಳಸಬೇಕಾ ಅಂತ ನಾವು ತೀರ್ಮಾನ ಮಾಡುತ್ತೇವೆ. ಉದಾಹರಣೆಗೆ ರೋಗಿಗೆ ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಂದು ಸಲ ಮಾತ್ರ ಬರ್ತಿದ್ರೆ ಆ ಒಂದು ಟೈಮ್ ಮಾತ್ರ ಬಳಸಕ್ಕೆ ಹೇಳ್ತೀವಿ. ಅಥವಾ ರೋಗಿಗೆ ಪ್ರತಿದಿನ ಆ ರೋಗದ ಲಕ್ಷಣಗಳು ಅಥವಾ ವಾರದಲ್ಲಿ 2-3 ದಿನಗಳ ಕಾಲ ರೋಗ ಲಕ್ಷಣಗಳು ಇದ್ದರೆ ಅವರಲ್ಲಿ ಕಂಪಲ್ಸರಿಯಾಗಿ ದಿನಾಲೂ ಬಳಕೆ ಮಾಡುವುದು ಉತ್ತಮ. ಅಂದರೆ ನೀವು ಹೇಳೋ ಪ್ರಕಾರ ಆಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಇರುವಂತಹ ಚಿಕಿತ್ಸೆ ಸದ್ಯಕ್ಕೆ ಇದು ಇನ್ಹೇಲರ್ ಡಿವೈಸಸ್. ಇನ್ಹೇಲರ್ ಡಿವೈಸಸ್ ಬಗ್ಗೆ ಭಯ ಪಡೋದು ಬೇಕಾಗಿಲ್ಲ. ಇದರ ಅಡ್ಡ ಪರಿಣಾಮಗಳು ಯಾವುದೂ ಇಲ್ಲ. ಆವಾಗೆ ಹೇಳಿದಂತೆ ಇದು ಶ್ವಾಸ ನಳಿಕೆಯ ಮೇಲೆ ಮಾತ್ರ ಅದರ ಪ್ರಭಾವಕಾರಿಯಾಗಿ ಸೊ ಆ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ, ಕಡಿಮೆ ಇರುತ್ತೆ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಮೇಡಮ್, ನಾನು ಗದಗಲಿಂದ ಪ್ರಕಾಶ್ ಕಚ್ಚಾಳೆ ಅಂತ ಮಾತಾಡೋದು. ಪ್ರಕಾಶ್ ಅವರು, ನಿಮ್ ಪ್ರಶ್ನೆ ಕೇಳ್ರಿ ಪ್ರಕಾಶ್. ಮೇಡಮ್, ಈ ಅಸ್ತಮ ಕಾಯಿಲೆಗೆ ಅಸ್ತಮ ಯಾವ್ದು ಮೆಡಿಸಿನ್ ಅಲೋಪ್ಯಾಥಿಕ್ ನಲ್ಲಿ ಇಲ್ಲ ಕೇವಲ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು, ಆಮೇಲೆ ಸಿಂಪ್ಟಮ್ಸ್ ಇಷ್ಟೇ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋದಾಗತ್ತೆ, ಅಲೋಪ್ಯಾಥಿಕ್ ನಲ್ಲಿ ಯಾಕೋ ಇನ್ನೂ ಮಟ್ಟ ಗುಡ್ ಬೈಟ್ ಅಸ್ತಮ ಅಂತೇಳಿ ಯಾವ್ದು ಮೆಡಿಸಿನ್ ಪರ್ಟಿಕ್ಯುಲರ್ ಇಲ್ಲ ಮೇಡಮ್? ಅಲ್ಲ, ಕಾಯಿಲೆಯನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಇರುವುದಿಲ್ಲ. ನಾವು ಇವಾಗ ನಾವು ಕಂಪ್ಲೀಟ್ ಕ್ಯೂರ್ ಬೇಕು ಅಂತ ಹೋದಾಗ ಅದು ಇಲ್ಲ ಆದಾಗ ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ಅದರ ಮುಖ್ಯವಾದ ಚಿಕಿತ್ಸೆ ಆಗಿರುತ್ತದೆ. ಎಷ್ಟೋ ರೋಗಿಗಳು ಚೈಲ್ಡ್ಹುಡ್ ಅಸ್ತಮ ಅಂದರೆ 15-16 ವರ್ಷದಿಂದ ಬರುತ್ತಾರೆ, ಅವರು 70 ವರ್ಷದವರೆಗೂ ಬದುಕ್ತಾರೆ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ ಮೇಡಮ್ ರೀ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ, ತಮ್ಮ ಹೆಸರೇನು? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ, ಹೇಳಿ ಸರ್. ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಆಕಾಶವಾಣಿ ಕಾಯಂ ಕೇಳುವ ಶಿವಲಿಂಗ ಹಿರೇಮಠ್ ಮಾತಾಡಿದ್ರಿ. ಹೇಳ್ರಿ ಶಿವಲಿಂಗಯ್ಯ, ನಿಮ್ ಪ್ರಶ್ನೆ ಕೇಳ್ರಿ ಡಾಕ್ಟರ್. ನನ್ನ ಪ್ರಶ್ನೆ ಏನಂದ್ರೆ, ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಮುಪ್ಪಿನ ಕಾಲದಲ್ಲಿ ಅಸ್ತಮ ಬರಬಹುದಂತ ಹೇಳಿ ನನ್ನ ಒಂದು ಸಣ್ಣ ಸಂದೇಹ ರೀ. ಆ ಥರ ಯಾವುದೂ ಇಲ್ಲ ಸರ್. ಮುಂಚೆ ಏನಾದರೂ ನಿಮಗೆ ಬಂದಿದ್ದರೆ ತಣ್ಣೀರಿಂದ ಅಥವಾ ತಣ್ಣನೆ ಗಾಳಿಯಿಂದ ಬರುವ ಸಾಧ್ಯತೆ ಹೆಚ್ಚು. ಕಂಟಿನ್ಯೂಸ್ 12 ತಿಂಗಳು ತಣ್ಣೀರು ಸ್ನಾನ ಮಾಡ್ತೇನೆ ರೀ ಮೇಡಮ್ ರೀ. ಓಕೆ, ಅಂದ್ರೆ ಇಲ್ಲಿವರೆಗೆ ಏನು ಪ್ರಾಬ್ಲಮ್ ಇಲ್ಲ ರೀ, ಸೈಕಲ್ ಹೊಡಿತೇನೆ ರೀ, ಮುಂದೆ ತಣ್ಣೀರಿನಲ್ಲಿ ಸ್ನಾನ ಮಾಡ್ತೀವಿ, ಏನು ಇಲ್ಲ ರೀ, ಮತ್ತೆ ಆಕ್ಟಿವ್ ಆದನ್ ರೀ, ಮತ್ತೆ ನಾನು ಮುಪ್ಪಿನ ಕಾಲದಾಗ ಹಿಂಗೇನ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅಡ್ವಾನ್ಸ್ ಆಗಿ ಕೇಳ್ತಾ ಇದ್ದೇನೆ. ಸಾಧ್ಯತೆ ಬಹಳ ಕಡಿಮೆ ಸರ್. ಶಿವಲಿಂಗಯ್ಯನವ್ರಿಗೆ ವಯಸ್ಸು ಎಷ್ಟು? ನನಗೆ 43 ಏಜ್ ರೀ ಸದ್ಯ ರೀ ಮೇಡಮ್ ರೀ. ಓಕೆ, ಅತಿ ಸಾಧ್ಯತೆ ಬಹಳ ಕಡಿಮೆ. ಹಾ ರೀ, ಈಗ ಏನಂತಾರೆ, ಬಾತ್ ನೀರು ಮಾಡಬಾರ್ದು, ಉಗುರು ಬೆತ್ತಗಾರ ಮಾಡ್ಬೇಕಂತಾರೆ ಮೇಡಮ್ ರೀ, ನಿಮ್ಮ ಅಭಿಪ್ರಾಯ ಏನ್ರಿ ಮೇಡಮ್ ರೀ? ಆ ತರ ಏನು ಇಲ್ಲ, ನಿಮ್ಗೆ ಯಾವ್ದು ನೀರು ಬಳಕೆ ನಿಮಗೆ ಸೂಟ್ ಆಗುತ್ತೋ ಅದು ಬಳಕೆ ಮಾಡಬಹುದು. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ, ನಿಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಇಡ್ರಿ. ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಜಾನ್ಬಾಗ್ ಕೊಕ್ಕಾಟೆ ಮಾತಾಡಿದ್ರಿ. ಹಾ, ನಿಮ್ಮ ರೇಡಿಯೋ ಸೆಟ್ಟಿನ ಸಪ್ಲ ನಂಗೆ ಕೇಳಿಸ್ತದ, ದೂರಿಟ್ಟು ದೂರ ಬರ್ರಿ. ಹ್ಞೂ ರೀ, ನಮಗೀಗ 62 ಏಜ್ ರೀ. ಹಾ ಹೇಳಿ. ಹ್ಞೂ ರೀ, ಆಯ್ತ, ಮಣ್ಕೊಂಡಾಗ ಸುಯಿ ಸುಯಿ ತಳ ಆವಾಜ್ ಬರ್ತೈತ್ರಿ, ಚೀಟಿ ಹಾಕಿದಂಗೆ ರೀ. ಹಾ ಹಾ, ಕೆಮ್ಮು ದಮ್ಮು ಆ ಥರ ಇದೇನಾ? ಯಾಣು ಎಲ್ಲ ರೀ. ಓಕೆ, ಮಲ್ಕೊಳ್ಬೇಕಾದಾಗ ತ್ರಾಸಾಗುತ್ತಾ? ಎಚ್ಚರಿಕೆ ಆಗೋದು ಆಗಂಗಿಲ್ರಿ, ಒಟ್ಟು ಸೀಟಿ ಹಾಕಿದಂಗ ಇದನ್ನ ಸಾಪ ಸೌಂಡ್ ಬರ್ತೈತೆ ಹೇಳ್ತಾರ್ರಿ. ನಿಮಗೆ ಅದು ಬೇಕಾಗುತ್ತೆ, ಅದು PFT ಅಂತ ಏನು ಹೇಳಿದಿನ ಮುಂಚೆ, ಸೊ ಅದು ಮಾಡಿಸಿದ್ರೆ ಸ್ವಲ್ಪ ಉತ್ತಮವಾಗಿ ಡಯಾಗ್ನೋಸ್ ಮಾಡ್ಬೋದು ನಾವು. ಹ್ಞೂ, ನಮಸ್ಕಾರ. ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಬೆಳಗಾವಿ ಡಿಸ್ಟ್ರಿಕ್ಟ್ ಕಟ್ನಿ ತಾಲೂಕು ಬಸ್ಲಿಂಗ್ ನಾಯಕ್ ಅಂತ ಮಾತಾಡಿದ್ರೆ. ಬಸ್ಲಿಂಗ್ ನಾಯಕ್ ಅವರು ಪ್ರಶ್ನೆ ಕೇಳ್ರಿ, ಹೇಳಿ. ನಮ್ಮ ಅಜ್ಜಿಗೆ ರೀ ಇದು ಸ್ವಯಂ ಸ್ವಯಂ ಮಾಡಿದಾಗ ಟ್ಯಾಬ್ಲೆಟ್ ಕೊಟ್ಟಾರ್ರಿ, 200 mg ಇದೆ ರೀ, ಸಿದು ಗುಳಿಗಿರಿ. ಅದರಿಂದ ಏನ್ ಮುಂದೆ ಇಫೆಕ್ಟ್ ಆಗ್ತೇವೆ ಹೆಂಗ್ ರೀ? ಹೌದಾ, ಅದು ಅಸ್ತಮ ಅಂತ ಪತ್ತೆ ಆಗಿದೆನಾ ಆಲ್ರೆಡಿ? ಇಲ್ರಿ, ಅದು ಯಾವಾಗ ಎದಿ ಸ್ವಯಂ ಮಾಡಿದಾಗ ಎದಿ ಇದನ್ನಾದಾಗ ಸೇದಕ್ಕೆ ಕೊಟ್ಟಾರ್ರಿ. ಓಕೆ ಓಕೆ, ಅಸ್ತಮ ಸೇದು ಗುಳಿಗೆ ಅಂದ್ರೆ ಇನ್ಹೇಲರ್ ಅಂತ ಕಾಣಿಸ್ತದೆ. ಅದು ಒಂದ್ಸಲ ನಮ್ ವಿಭಾಗಕ್ಕೆ ಬಂದ್ರೆ ನಾವು ಅದು ಕ್ರಿಯಾ ಪರೀಕ್ಷೆ ಮಾಡಿ ಅದನ್ನ ಇನ್ನೊಂದ್ ಸ್ವಲ್ಪ ನೋಡ್ಬಿಟ್ಟು ನಾವು ಇದ್ ಮಾಡ್ಬೋದು ಟ್ರೀಟ್ಮೆಂಟ್. ಅದರಿಂದ ಏನ್ ತೊಂದರೆ ಈಗ ಏನ್ರಿ? ಇದು ಸ್ವಯಂ ಆದಾಗ ಅಷ್ಟೇ ಜಗ್ಗುದ ಕೇಳ್ರಿ. ಅಂದ್ರೆ ಅಸ್ತಮ ಅಂತ ಪತ್ತೆ ಆದ್ಮೇಲೆ ಬಳಸುವುದು ಬೆಟರ್ ಅಲ್ಲ? ಪತ್ತೆ ಮಾಡ್ಕೊಳಕ್ಕೆ ನೀವು ಒಂದ್ಸಲ ಅದು ಪರೀಕ್ಷೆಗೆ ಒಳಗೊಳಗೋದು ಒಳ್ಳೇದು. ಹಲೋ ಹಲೋ, ನೀವು ರೇಡಿಯೋ ಸೆಟ್ ಅನ್ನ ದೂರಿಟ್ಟು ನಿಮ್ ಪ್ರಶ್ನೆ ಕೇಳ್ರಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಧರಣೇಂದ್ರ ಅಂತ್ರಿ, ಗುಡಿಗೆರೆ ಅಂತ ಮಾತಾಡೋದ್ರಿ. ಕೇಳ್ರಿ ಪ್ರಶ್ನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ. ನಮಗ್ರಿ ಒಂದ ನಂಗ 40-57 ವರ್ಷ ಐತ್ರಿ. ಒಂದ್ ಬಹಳ ದಿನ ಆತ್ರಿ, ಒಂದ್ 5-6 ವರ್ಷ ಆತು. ಸ್ವಲ್ಪ ಅಸ್ಮಾ ಬಂದು ಕೂಡಲೇ ತೋರ್ಸೋದು, ಆಮೇಲೆ ಅವ್ರ ಗುಳಿಗೆ ಕೊಡೋದು ಅಷ್ಟ ಮಾಡ್ತಿದ್ರಿ. ಯಾರ ದಿನ ತಗೊಂತಿದ್ರಿ ನನ್ನ ಅಷ್ಟೇ ರೀ. ಆಮೇಲೆ ಕಮ್ಮಿ ಆದ ಕೂಡ ಔಷಧ ತಗೊಳ್ ಬಿಟ್ಬಿಡ್ತಿದ್ರಿ. ಫಸ್ಟ್ ಗೆ ಈಗ ಏನ್ರಿ ಒಬ್ರು ಡಾಕ್ಟರ್ ಇನ್ ಇಲ್ಲರ್ ಕೊಟ್ಟಿದ್ರಿ, ಅದನ್ನ ಉಪಯೋಗ ಮಾಡಿದ್ರಿ. ಆಮೇಲೆ ನಾನು ಆಮೇಲೆ ಬೇರೆ ಶೈಲೇಂದ್ರ ಡಾಕ್ಟರ್ ಕಡೆ ಒಂದ್ ಹೋಗಿದ್ರಿ. ಅವ್ರು ಏನ್ ಮಾಡಿದ್ರಿ, ಚೆಕ್ ಮಾಡಿ ನೀನು ಪೂರ್ವಕಾಟ್ ಅಂತ ಒಂದು ಕೊಟ್ಟಾರ್ರಿ ಅವರು. ಅದ ಕಮ್ಮಿ ಸತತ್ ಏನಿರಲ್ರಿ, ಕೆಮ್ಮ ಇರಲ್ರಿ, ಸತತ್ ಉಪಸಿರಂಗಿಲ್ರಿ. ಏನಾರು ಸ್ವಲ್ಪ ಹೊಲದ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಉಪ್ಸ್ ಬಂದಾಗ ಹಾಕಿರ್ತ್ರಿ. ಅದ್ರ ಹಿಂದಿಲ್ಲ ಸತತ್ ಯೂಸ್ ಮಾಡಿದ್ರಿ ಅನ್ನೋ ತೊಂದರೆ ಐತೇನ್ರಿ ಅದ್ರಲಿಂದ. ನಿಮ್ ವಯಸ್ಸೆಷ್ಟು? 57 ಈಗ. ಹೌದಾ? ಅದು ಇವಾಗ ನೀವು ತಜ್ಞ ವೈದ್ಯರು ನಿಮಗೆ ಏನಾದರೂ ಇನ್ಹೇಲರ್ ಡಿವೈಸಸ್ ಮೆಡಿಸಿನ್ಸ್ ಕೊಟ್ಟರೆ ಅದು ಅವ್ರು ಹೇಗೆ ಹೇಳಿದರೆ ಅವರ ಸಲಹೆ ಅಂತಾನೆ ನೀವು ಮಾಡಬೇಕು. ಮಧ್ಯದಲ್ಲಿ ಬಿಟ್ಟರೆ ಅದು ನಿಮಗೆ ರೋಗದಿಂದ ತೊಂದರೆ ಹೆಚ್ಚಾಗುತ್ತದೆ. ಅವಾಗ ಅವರು ನೋಡಿದ ಬಿಟ್ಟನ್ರಿ ಮೇಡಮ್, ನಾನು ತೋರಿಸಿಲ್ರಿ ಒಟ್ಟಾರ್ರಿ, ಹೋಗಿಲ್ರಿ. ಯಾಕಂದ್ರೆ ಕೊರೋನಾ ಟೈಮ್ ಬಂತಲ್ರಿ, ಅವಾಗ ಹೋಗ್ಲಿಲ್ರಿ. ಅಲ್ಲ ಇವಾಗ ನೀವು ಬರ್ಬೋದು. ಓಕೆ, ನಮ್ಮ ಎಸ್ ಡಿ ಎಂ ಆಸ್ಪತ್ರೆಗೆ 12 ನಂಬರ್ ಬಂದ್ರೆ ನಾವು ಅದೆಲ್ಲ ಕ್ರಿಯಾ ಪರೀಕ್ಷೆ ಮಾಡಿ ನಿಮ್ಗೆ ಇನ್ನೆಲ್ಲರೂ ಸತತವಾಗಿ ಬೇಕಾ ಬೇಡವಾ ಅಂತ ನಾವು ಇದು ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ನಿಮ್ಗೆ. ಓಕೆ, ಅದು ಕ್ರಿಯಾ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸರ್. ನೀವು ಮೇಡಮ್, ಈಗ ಅಸ್ತಮಾ ರೋಗಿಗಳು ಇನ್ಹೇಲರ್ಗಳನ್ನ ಬಳಸ್ತಾರೆ. ಕೆಲವರಿಗೆ ಪ್ರತಿದಿನ ಬಳಸಬೇಕು ಅಂತ ವೈದ್ಯರು ಹೇಳಿದಾಗ, ಆ ರೀತಿ ಮಾಡಿದಾಗ ಅದರಿಂದ ಏನಾದ್ರು ಅಡ್ಡ ಪರಿಣಾಮಗಳು ಆಗ್ತವ? ಓಕೆ, ಇನ್ಹೇಲರ್ನಿಂದ ಅಡ್ಡ ಪರಿಣಾಮಗಳು ಅತಿ ಕಡಿಮೆ. ಒಂದು ವೇಳೆ ನೀವು ಬಳಸಿಲ್ಲ, ಅಡ್ಡ ಪರಿಣಾಮ ಅಂದ್ರೂ ಕೆಲವರಲ್ಲಿ ಸ್ವಲ್ಪ ಧ್ವನಿ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಅದು ಕೂಡ ಅದು ಆಗದಂತೆ ತಡೆಯಲು ಸ್ವಲ್ಪ ನಾವು ಹೇಗೆ ತಗೋಬೇಕು, ಒಂದು ವೇಳೆ ಅದು ಆದಾಗ ಕೂಡ ನಾವು ಸ್ಪೇಸರ್ಸ್ ಅಂತ ಬರುತ್ತೆ ಅದು ಪ್ರಿಸ್ಕ್ರೈಬ್ ಮಾಡಿ ಕೊಡ್ತೀವಿ. ಸೊ ಅದಾದ್ಮೇಲೆ ಕೂಡ ಅಡ್ಡ ಪರಿಣಾಮಗಳು ಭಾಳ ಕಡಿಮೆ. ಒಂದು ವೇಳೆ ಇನ್ಹೇಲರ್ಗಳನ್ನು ನಡಮಧ್ಯದಲ್ಲಿ ಬಿಟ್ಟರೆ ಅವರಿಗೆ ಇನ್ನೂ ಇನ್ಹೇಲರ್ನ ಬರೇ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಅಬ್ಸರ್ವ್ ಆಗುವ ಸ್ಟಿರಾಯ್ಡ್ಸ್ ಅಥವಾ ಓರಲ್ ಸ್ಟಿರಾಯ್ಡ್ಸ್ IV ಸ್ಟಿರಾಯ್ಡ್ಸ್ನ ಕೊಡಬೇಕಾದ ಪರಿಸ್ಥಿತಿ ಬರಬಹುದು. ಅದರಿಂದ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳು ಹೆಚ್ಚು. ಆದ ಕಾರಣ ಇನ್ಹೇಲರ್ನ ಸತತ ಬಳಕೆಯನ್ನು ಮಾಡಲೇಬೇಕು ಅಸ್ತಮಾ ರೋಗಿ. ವೈದ್ಯರ ಸಲಹೆ ಇಲ್ಲದೆ ನಾ ಆರಾಮಾಗಿನಿ ಅಂತ ಅನ್ಕೊಂಡು ಮಧ್ಯದಲ್ಲಿ ಬಿಟ್ಟು ಬಿಡಬಾರ್ದು, ಮಾಡಬಾರ್ದು. ಅದೇ ಒಂದು ಅಸ್ತಮಾ ಅಟ್ಯಾಕಿಗೆ ಮುಖ್ಯವಾದ ಕಾರಣವಾಗಿದೆ. ಹಲೋ ಹಲೋ ಹಲೋ, ನಿಮ್ ಹೆಸರು ಹೇಳ್ರಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಧಾರವಾಡ ಕೆಲಗಿನಿಂದ ಮೇಡಮ್. ನಿಮ್ ಹೆಸರು? ಅನಿತಾ ಮೇಡಮ್. ಅನಿತಾ ಅವರ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಏನಿಲ್ಲ ಮೇಡಮ್, ನಮ್ಮ ಅತ್ತೆ ಅವರಿಗೆ 78 ವರ್ಷ ಈಗ. ಅವರಿಗೆ ಅಸ್ತಮಾ ಇದೆ, ಅದೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ. ನೆಬೋಲೈಸರ್ ಎಲ್ಲ 2 ಟೈಮ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತೇವೆ. ಆದ್ರೆ ಒಂದೇನಂದ್ರೆ ಮೇಡಮ್, ಈಗ ಬಾತ್ರೂಮಿಗೆ ಹೋಗಿ ಬಂದ್ ಕುತ್ಕೊಳ್ತಾರಲ್ಲ, ಅವಾಗ ಉಸಿರಾಟದ ಸ್ವಲ್ಪ ತ್ರಾಸ ಆಗ್ತದೆ. ಆಮೇಲೆ ಸೊಯ್ ಸೊಯ್ ಸೊಯ್ ಅಂತ ಸೌಂಡ್ ಬರ್ತದೆ ಮೇಡಮ್, ಅದಕ್ಕೇನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ಮೋಸ್ಟ್ಲಿ ನಿಮ್ಮ ಅತ್ತೆಯವರಿಗೆ ಅಸ್ತಮಾದ ತೀವ್ರತೆ ಹೆಚ್ಚಿದೆ. ಸೊ ಅದಕ್ಕೆ ಡೋಸಸ್ ಬದಲಾವಣೆಗಳು ಬೇಕು, ಇನ್ನು ಅಡಿಷನಲ್ ಇನ್ಹೇಲರ್ ಕೂಡ ಬೇಕಾಗಬಹುದು. ಬಟ್ ಹಾಗೆ ಹೇಳುವುದಕ್ಕಾಗಲ್ಲ, ಅದು ಕ್ರಿಯಾ ಪರೀಕ್ಷೆ ಮತ್ತು ಕೆಲವಾದ ಪರೀಕ್ಷೆಗಳನ್ನು ಮಾಡಿದ ನಂತರನೇ ನಾವು ಹೇಳಕ್ಕೆ ಸಾಧ್ಯ. ಕೆಲವೊಬ್ಬರಲ್ಲಿ ಈವನ್ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕೂಡ ಇದೇ ಟೈಪ್ ಆಗೋ ಚಾನ್ಸಸ್ ಇರುತ್ತದೆ. ಹಲೋ ಹಲೋ, ಹೌದು, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳ್ರಿ. ನಾಳೆಯಂತ ಹಳೆಯಿಂದ ಕೇಳ್ರಿ ಪ್ರಶ್ನೆ ಹೇಳಿ. ಅಂದ್ರೆ ಗರ್ಭಿಣಿಯರಲ್ಲಿ ಇವತ್ತು ವಿಷಯ ಅಸ್ತಮಾ ಅಥವಾ ಉಬ್ಬಸ ಅಂತ ಕೂಡ ಅದಕ್ಕೆ ಕರೀತಾರೆ. ಈಗ ಅದು ಬರ್ಲಾರ್ದಂಗೆ ಏನು ತಡೆಗಟ್ಟಲಿಕ್ಕೆ ಏನು ಕ್ರಮ ಕೈಗೊಳ್ಬೇಕು? ಅದೇ, ಅದು ಬರಲಾರ್ದಂಗೆ ಎಷ್ಟೋ ಜನದಲ್ಲಿ ಅದು ಬರಲ್ಲ. ಕೆಲವೊಬ್ಬರಲ್ಲಿ 6% ಮಾತ್ರ ಅದು ಕಾಣಿಸಿಕೊಳ್ಳುತ್ತದೆ. ಬಂದಾಗ ಅವರು ಕೆಲವೊಂದು ನಿಯಮಗಳನ್ನು ಅಥವಾ ಅಭ್ಯಾಸಗಳನ್ನು ಅವರು ಅಳವಡಿಸಿಕೊಳ್ಳಬೇಕು. ಧೂಳಿಂದ ಸ್ವಲ್ಪ ದೂರ ಇರಬೇಕು, ಸ್ಮೋಕಿಂಗ್ ಮಾಡ್ತಿದ್ರೆ ಅದು ಮಾಡಬಾರ್ದು. ಆಮೇಲೆ ತುಂಬಾ ಅತಿಯಾದ ತೂಕ ಏನಾದರೂ ಇದ್ರೆ ಅದನ್ನು ತೂಕ ಕಡಿಮೆ ಮಾಡಿಕೊಳ್ಳ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇಂಡೈಜೇಷನ್ ಕೂಡ ಈ ಅಸ್ತಮಾ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಆ ಥರ ಏನಾದರೂ ಇದ್ರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಒಳ್ಳೆಯ ಆಹಾರವನ್ನು ತಿಂದು ಸ್ವಲ್ಪ ಇಮ್ಯುನಿಟಿ ಪವರನ್ನು ಹೆಚ್ಚಿಸಿಕೊಳ್ಳಬೇಕು. ಅದರಿಂದ ಇನ್ಫೆಕ್ಷನ್ನ ಪ್ರಮಾಣ ಕಡಿಮೆ ಆಗುತ್ತದೆ ಹಾಗೂ ಅಸ್ತಮಾ ಕಾಯಿಲೆ ನಿಯಂತ್ರಣದಲ್ಲಿ ಇರುತ್ತದೆ. ಈಗ ಜೀವನ ಶೈಲಿ ಯಾವ ರೀತಿ ಅಂತ ಇರಬೇಕು ಅಂತ ನೀವು ಹೇಳ್ತಾ ಇದ್ರಿ. ಹೌದು, ಕೆಲವರು ಉಸಿರಾಟದ ವ್ಯಾಯಾಮಗಳನ್ನು ಕೂಡ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಡಾಕ್ಟರ್ ಕೇಳದೆ ಈ ರೀತಿಯ ವ್ಯಾಯಾಮಗಳನ್ನು ಮಾಡೋದು ಸೂಕ್ತವೇ, ಮಾಡಬೇಕು ಬೇಡವೋ ಅಂತ? ಓಕೆ, ಎಲ್ಲ ಥರದ ವ್ಯಾಯಾಮಗಳು ದೇಹಕ್ಕೆ ಡೆಫಿನೆಟ್ಲಿ ಬೆನಿಫಿಟ್ ಕೊಟ್ಟೆ ಕೊಡುತ್ತದೆ. ಅದರಲ್ಲಿ ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಏನು ಕರಿತೀವಿ ಅದು ಮಾಡಿದರೆ ರೆಸ್ಪಿರೇಟರಿ ಮಸಲ್ ಸ್ಟ್ರೆಂಥನ್ ಆಗುತ್ತೆ ಮತ್ತು ರೋಗದ ನಿಯಂತ್ರಣಕ್ಕೆ ಅದು ಹೆಲ್ಪ್ ಆಗುತ್ತೆ. ನೀವು ಹೇಳೋ ಪ್ರಕಾರ ಉಸಿರಾಟದ ವ್ಯಾಯಾಮಗಳಿಂದ ಪ್ರಾಣಾಯಾಮ ಅಂತ ಏನು ಯೋಗದಲ್ಲಿ ಹೇಳ್ತಾರೆ ಆ ರೀತಿಯ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿದಾಗ ಈ ಶ್ವಾಸಕೋಶದ ಸ್ನಾಯುಗಳಿಗೆ ಬಲ ಶಕ್ತಿ ಬರ್ತದೆ ಅಂತ ನೀವು ಹೇಳಿದ್ರಿ. ಹಲೋ, ಹಲೋ, ಹಲೋ, ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಪುಂಡ್ಲಿಕ್ ಅವರ, ನೀವು ನೆಟ್ವರ್ಕ್ ಸರಿ ಬರೋ ಜಾಗದಾಗ ಬಂದು ಮಾತಾಡಿ. ಹಾ, ಕೇಳ್ರಿ ನಿಮ್ ಪ್ರಶ್ನೆ. ಹಲೋ ಡಾಕ್ಟರ್ ಸಾಹೇಬ್, ಹೇಳ್ರಿ ಸರ್. ಈಗ ಅಸ್ತಮ ರೋಗ ರೀ ಮೇಡಮ, ಈಗ ಈಗ ಪರಂಪರೆ ಅದರ ನಿರಂತರ ಗುರಿತ ಹೋಗ್ಬೇಕು. ಅದೇ ಅದು ತೀವ್ರತೆ ಎಷ್ಟಿದೆ ಅಂತ ನಾವು ಫಸ್ಟ್ ಅದನ್ನು ಅಸೆಸ್ ಮಾಡ್ಬೇಕ್ರಿ. ಓಕೆ, ಅದೇ ನಾ ಹೇಳ್ದಂಗೆ ಯಾವಾಗೋ ಒಂದೊಂದು ಟೈಮ್ ಬರ್ತಿತ್ತು, ವರ್ಷಕ್ಕೊಂದು ಟೈಮು ಅಥವಾ 6 ತಿಂಗಳಿಗೆ ಒಂದು ಟೈಮ್ ಬರ್ತಿತ್ತಂದರೆ ಆ ಟೈಮಲ್ಲಿ ನಾವು ಹೇಳ್ತೀವಿ. ಅಥವಾ ಪದೇ ಪದೇ ತಿಂಗಳಲ್ಲಿ ಒಂದು 5-6 ಸಲ ಅಥವಾ ವಾರದಲ್ಲಿ 2-3 ಸಲ ಬರ್ತಿತ್ತು ಅಂದಾಗ, ಅಥವಾ ನಿರಂತರವಾಗಿ ಅವರಿಗೆ ಆ ಥರ ರೋಗ ಲಕ್ಷಣಗಳು ಆಲ್ರೆಡಿ ಹೇಳ್ದಂಗೆ ಕೆಮ್ಮು, ದಮ್ಮು, ವೀಝಿಂಗು, ಎದೆ ಬಿಗಿತ ಆ ಥರ ಆಗ್ತಾ ಇತ್ತು ಅಂದಾಗ ಅವರು ನಿರಂತರ ತಗೋಬೇಕಾಗತ್ತೆ ತಜ್ಞ ವೈದ್ಯರ ಸಲಹೆಯಂತೆ. ಯಾವ ವಯಸ್ಸಿನಲ್ಲಿ ಬರ್ಬೋದು ಅಂತ ನಿಮ್ ಪ್ರಶ್ನೆ? ಎಲ್ಲ ಏಜಸ್ಸಲ್ಲೂ ಬರ್ಬೋದು ಸರ್. ಮಕ್ಕಳಲ್ಲಿ ಬಂದಾಗ ನಾವು ಚೈಲ್ಡ್ಹುಡ್ ಅಸ್ತಮ ಅಂತಾನೂ ಕರಿತೀವಿ, ದೊಡ್ಡವರಲ್ಲೂ ಬರ್ಬೋದು, ಮಿಡಲ್ ಏಜಲ್ಲೂ ಬರ್ಬೋದು. ಅಂದ್ರೆ ಡಾಕ್ಟರ್ ನೀವು ಹೇಳೋ ಪ್ರಕಾರ ಜೀವನದ ಒಂದು ಮನುಷ್ಯನ ಜೀವನದಲ್ಲಿ ಯಾವುದೇ ಒಂದು ಹಂತದಲ್ಲಿ ಇದು ಬರಬಹುದು. ಹಲೋ, ಹಲೋ, ಹಲೋ, ನಮಸ್ಕಾರ ಡಾಕ್ಟರ್. ಇನ್ನೊಂದು ಒಂದು ಸಣ್ಣ ಪ್ರಶ್ನೆ ಇತ್ತು ಡಾಕ್ಟರ್. ಮೇಡಮ್, ಬಹುಶಃ ಧ್ರುವ ಅವರು ಬಂದೆ? ಹೌದು, ಧ್ರುವ ಮಾಡ್ಕೊಟ್ಟೆ ಮೇಡಮ್. ಧ್ರುವ ಅವರು, ಪ್ರಶ್ನೆ ಇತ್ತು. ಈ ಕಾಲೇ ಈಗ ಅಸ್ತಮಾ ನೆಗ್ಲೆಕ್ಟ್ ಮಾಡಿದ್ರೆ ಹೌದು ಸರ್, ಅದು ಏನಾಗುತ್ತೆ ಅಂದ್ರೆ ಅಸ್ತಮಾ ಇವಾಗ ಇನ್ಹೇಲರ್ನ ಬಳಿಕೆ ನಾವು ಹೇಗೆ ಹೇಳ್ತೀವಿ ಅವಾಗ ಮಾಡೋದಿಲ್ಲ. ಪೇಷಂಟ್ ಸ್ವಲ್ಪ ಒಂದು ವಾರ ಆರಾಮ ಆಗ್ಬಿಟ್ರಂದ್ರೆ ಬಿಟ್ಬಿಡ್ತಾರೆ. ಒಂದೇ ಸಲ ಅಸ್ತಮಾ ಅಟ್ಯಾಕ್ ಆಗಿ ಬಂದು ಆಸ್ಪತ್ರೆಯಲ್ಲಿ ಪದೇ ಪದೇ ದಾಖಲಾಗ ಸಂಭವತೆ ಚಾನ್ಸಸ್ ಭಾಳ ಇರುತ್ತದೆ. ಓಕೆ, ICU ಅಡ್ಮಿಷನ್ ಕೂಡ ಬೇಕಾಗ್ಬೋದು ಅಂಥವರಲ್ಲಿ. ಅಂಥವರಲ್ಲಿ ಆಕ್ಸಿಜನ್ ಪ್ರಮಾಣ, ಆಮ್ಲಜನಕದ ಕೊರತೆ ಉಂಟಾಗಿ, ಪದೇ ಪದೇ ಆಮ್ಲಜನಕದ ಕೊರತೆ ಉಂಟಾಗಿ ಹಾರ್ಟ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಸೊ ಅವರಿಗೆ ಹಾರ್ಟ್ ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇರುತ್ತದೆ. ಹಲೋ, ಹಲೋ ಮೇಡಮ್. ಹಾಂ, ನೀವು ಚುಟುಕಾಗಿ ಪ್ರಶ್ನೆ ಕೇಳ್ರಿ, ನೀವೇ ನಮ್ಮ ಕೊನೆ ಕಾಲರ್. ನಾವು ಸಾವ ತಾಲೂಕ ಮದ್ಲೂರು ಗ್ರಾಮ ಹೆಚ್ಚುವರಿ ಮೇಡಮ. ಹಾ, ನಿಮ್ ಹೆಸರು ಹೇಳ್ರಿ, ಲಗುನ ಪ್ರಶ್ನೆ ಕೇಳ್ರಿ. ನಮ್ಗೆ ತೇಕ ಬಹಳ ತ್ರಾಸ ಮಾಡಾಗತ್ರಿ, ಕುರಿ ಕಾಯ್ತೀರ ಸರ್ ಮೇಡಮ್? ಹೌದು. ತಮ್ಮ ಹೆಸರು ಏನಂದ್ರಿ? ಬಸಪ್ರಿ. ಹಾ, ಬಸಪ್ಪ ಅವರು. ತೇಕ್ ಬರ್ತದ ನಿಮಗ? ತೇಕ್ ಅಂದ್ರ ಉಬಸ, ಉಬಸ್ ಬರ್ತದ. ಉಬ್ಬಸ ಬರ್ತಿದೆ, ಅದು ಕೂಡ ನಿಮ್ಗೆ ಏನು ಕೆಲಸ ಮಾಡೋ ಟೈಮ್, ಕೆಲಸ ನೀವು ಕುರಿ ಕಾಯೋದು ಆ ತರದಿಂದ ಬರ್ತಿದೆ ಅಂದ್ರೆ ಅಸ್ತಮಾದ ಸಾಧ್ಯತೆ ಹೆಚ್ಚಿರುವುದರಿಂದ ನೀವು ಶ್ವಾಸಕೋಶದ ಕ್ರಿಯಾ ಪರೀಕ್ಷೆ ಒಂದು ಒಂದ್ಸಲ ಬಂದು ಮಾಡಿಸ್ಕೊಳ್ಳೋದು ಒಳ್ಳೇದು. ಇದು ಸೋಮವಾರ ನೀವು ಕಾರ್ಯಕ್ರಮ ಕಡಿ ತನಕ ಕೇಳ್ರಿ, ನಿಮಗ ಹೇಳ್ತೀವಿ ನಾವು. ಚುಟುಕಾಗಿ ಒಂದು ನೀವು ಕಡೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ ಡಾಕ್ಟರ್? ಅದೇ ನಾನು ಹೇಳುವುದೇನೆಂದರೆ ಅಸ್ತಮವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು, ಕಂಪ್ಲೀಟಾಗಿ ಗುಣಮುಖ ಮಾಡುವುದಿಲ್ಲ ಅನ್ನುವುದು ಬೇಜಾರವಾದ ಸಂಗತಿಯಲ್ಲ. ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಚೆನ್ನಾಗಿ ಬದುಕಬಹುದು. ಸೊ ಇನ್ನೆಲ್ಲರನ್ನ ಬಳಿಕೆ ಅಸ್ತಮಕ್ಕೆ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಆತ್ಮೀಯ ಕೇಳುಗರೇ, ಇವತ್ತಿನ ವಿಷಯವಾಗಿತ್ತು ಉಬ್ಬಸ ಕಾಯಿಲೆ ಅಥವಾ ಅಸ್ತಮ. ಈ ವಾರದ ನಿಮ್ಮ ಡಾಕ್ಟರ್ ಕವಿತಾ ಎಂ ಅವರು. ಇವರು ಸೋಮವಾರದಿಂದ ಶನಿವಾರದವರೆಗೂ SDM ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836-2477-877. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 0836-2477-877. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-2477-777. ಈ ವಾರದ ಪ್ರಶ್ನೆ, ಆಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಇರುವ ಚಿಕಿತ್ಸೆ ಯಾವುದು? ಪ್ರಶ್ನೆ ಇನ್ನೊಮ್ಮೆ, ಆಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಇರುವ ಚಿಕಿತ್ಸೆ ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ವಿಳಾಸ ಇನ್ನೊಮ್ಮೆ ಕೇಳ್ರಿ,